ನಿರಾಧಾರ, ನಗರಾಭಿವೃದ್ಧಿ ಇಲಾಖೆ ಸ್ಪಷ್ಟನೆ. ರಾಜ್ಯದಲ್ಲಿ ತೀವ್ರ ಶೀತ ಅಲೆ, ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಹೇಳಿ ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಕಿಡ್ ಬ್ಯಾಗ್ ಬೇಕಿತ್ತು. ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್. RBI ಹೇಳುತ್ತೆ, ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಶ್ರೋತೃಗಳೇ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೃಹಿಣಿ, ನಿವೃತ್ತ ಉದ್ಯೋಗಸ್ಥೆ, ಲೇಖಕಿ, ಕವಯತ್ರಿ ವಿನುತಾ ಹಂಚಿನ್ಮನಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಸಮಯ 6:51. ಇನ್ನು ಮುಂದೆ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ರೋಗಗಳನ್ನು ಕುರಿತು ಡಾಕ್ಟರ್ ಸುಮತಿ ವಿಆರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕುರಿ ಮತ್ತು ಮೇಕೆಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ಸಾಂಕ್ರಾಮಿಕ ರೋಗಗಳ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮತಿ ಬಿಆರ್ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುಮತಿ ಮೇಡಮ್ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಇವತ್ತು ನಮ್ಮ ರೈತರಿಗೆ, ಅದರಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಂಥ ರೈತರಿಗೆ ಬ್ಯಾಕ್ಟೀರಿಯಾದಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳು ಯಾವುವು, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ, ಮತ್ತು ಅದರ ಹತೋಟಿ ಕ್ರಮ ಇದ್ರ ಬಗ್ಗೆನೂ ಮಾಹಿತಿ ಮಾಡಿಕೊಡ್ಬೇಕು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ನಮಗೆಲ್ಲ ತಿಳಿದಿರುವಂತೆ ವ್ಯವಸಾಯ ಮತ್ತು ಪಶುಸಂಗೋಪನೆ ರೈತನ ಬೆನ್ನೆಲುಬು. ಅದರಲ್ಲೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ಪ್ರಾಚೀನ ಕಾಲದಲ್ಲೂ ಬಂದು ಒಂದು ಉಪಕಸಬಾಗಿದ್ದು ಈ ದಿನ ಬೃಹತ್ ಉದ್ಯಮವಾಗಿ ಬೆಳೆದಿದೆ. ಕುರಿ ಮತ್ತು ಮೇಕೆಗಳನ್ನು ನಡೆದಾಡುವ ATM ಅಂತಲೇ ಕರೆಯುತ್ತೇವೆ. ಇವುಗಳ ಸಾಕಾಣಿಕೆಯಲ್ಲಿ ಹೆಚ್ಚಿನ ಲಾಭ ಪಡೆಯಲು ವೈಜ್ಞಾನಿಕ ರೀತಿಯಲ್ಲಿ ಪೋಷಣೆ, ನೈರ್ಮಲ್ಯತೆ, ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ರೋಗಗಳು ಬರದಂತೆ ಹೆಚ್ಚಿನ ಗಮನಹರಿಸಬೇಕು. ಈ ದಿನ ನಾವು ಕುರಿ ಮತ್ತು ಮೇಕೆಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಬರಬಹುದಾದಂಥ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮತ್ತು ಅದಕ್ಕೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳು ಮತ್ತು ರೋಗ ಬರದಂತೆ ತಡೆಗಟ್ಟುವುದು, ರೋಗ ಬಂದ ಮೇಲೆ ಯಾವ ರೀತಿ ನಾವು ಕ್ರಮವನ್ನು ವಹಿಸಬೇಕು ಅನ್ನೋದನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ತೇನೆ. ಮೊದಲನೇದಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಸಾಕಾಣಿಕೆ ರೋಗಗಳ ಮಹತ್ವ ಏನು ಅಂತೇಳಿ, ಕುರಿ ಮತ್ತು ಮೇಕೆಗಳ ಸಾಕಾಣಿಕೆಯಲ್ಲಿ ನಿರ್ವಹಣೆ ಅತ್ಯುತ್ತಮವಾಗಿ ಮಾಡಬೇಕಾಗುತ್ತೆ, ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಕುರಿ ಇದು ಒಂದು ATM ಸಾಕಾಣಿಕೆ ಅಂತ ಹೇಳಿದ್ರಲ್ಲ, ಕುರಿ ಸಾಕಾಣಿಕೆ ATM ಇದ್ದಾಗ ಹೌದು, ತುಂಬಾ ಈಗ ಬೇಡಿಕೆ ಸಾಕಷ್ಟು ಇದೆಯಲ್ಲ, ನಮ್ಮ ಬೇಡಿಕೆ ಸಾಕಷ್ಟು ಇದೆ. ಮತ್ತೆ ಈ ಸಾಕಾಣಿಕೆ ಮಾಡೋರಿಗೂ ಕೂಡ ಲಾಭದಾಯಕ ಒಂದು ಕೃಷಿ, ಕೃಷಿಯ ಒಂದು ಮೂಲ ಉಪ ಕಸುಬಾದ್ರೂ ಆದಾಯ ಜಾಸ್ತಿ ತಂದ್ರೆ, ಹಾಗಾಗಿ ಹೆಚ್ಚು ಹೆಚ್ಚು ರೈತರು ಇದನ್ನು ತೊಡಗಿಸಿಕೊಂಡ್ರೆ ನಮ್ಮ ರೈತರ ಆದಾಯ ಹೆಚ್ಚಾಗುತ್ತೆ ಅನ್ನೋದು ಸರ್ಕಾರದ ಅನಿಸಿಕೆ ಕೂಡ. ಅದಕ್ಕಾಗಿ ಹಲವಾರು ಯೋಜನೆಗಳನ್ನು ಕೂಡ ತರ್ತಾ ಇದ್ದಾರೆ ಪಶುಸಂಗೋಪನಾ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಇದು ಈಗ ನಾವು ವ್ಯವಸಾಯದ ಜೊತೆಗೆ ಕೃಷಿ ಜೊತೆಗೆ ಮಾಡ್ಬೇಕಂತೇನಿಲ್ಲ, ಇದು ಅದೇ ತರದಲ್ಲಿ ಒಂದು ಉತ್ತಮವಾದ ಉನ್ನತ ಮಟ್ಟದ ಏನಂತ ಹೇಳ್ತೀವಿ ನಾವು, ಹೆಚ್ಚಿನ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದೆ, ಇದು ಮಹತ್ವದ ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರ ಆಗ್ತಾ ಇದೆ, ಆ ರೀತಿ ಇದೆ. ಬಟ್ ಈಗ ಎಲ್ಲರೂ ಕೂಡ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ, ಆದ್ರೂ ಕೂಡ ಈ ಒಂದು ಕುರಿ ಸಾಕಾಣಿಕೆ ಬಹಳ ದಿನ ತಗೊಳ್ಳೋದಿಲ್ಲ, ಒಂದು ಆರೆಂಟು ತಿಂಗಳಿಗೆ ಕುರಿ ಮತ್ತೆ ಅದು ಉಪಯೋಗಕ್ಕೆ ಬಂದ್ಬಿಡ್ತದೆ ಬರುತ್ತೆ. ಬಟ್ ಆದ್ರೂ ಕೂಡ ಒಂದು ಸಾರಿ ನೀವು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರೆ, ಪ್ರಾರಂಭ ಮಾಡಿದ್ರೆ ಅದು ನಿರಂತರ ಮರಿ ಹಾಕೋದಿರುತ್ತೆ, ದೊಡ್ಡವರುತ್ತೆ ಅಂದ್ರೆ ಬೇರೆ ಬೇರೆ ಏಜ್ ಗ್ರೂಪ್ ಇರ್ತಾವಲ್ಲಿ. ಸೊ ಅವೆಲ್ಲಾನು ಕೂಡ ನಾವು ನಿರ್ವಹಣೆ ಮಾಡ್ಬೇಕು. ಮತ್ತೆ ನೀವು ಬೇರೆ ರಾಸುನ ತರ್ತೀರಾ ನಿಮ್ಮ ಕುರಿ ಮಂದೆ ಜೊತೆಗೆ, ಅವಾಗ ಏನ್ ಮುನ್ನೆಚ್ಚರಿಕೆ ವಹಿಸ್ಬೇಕು ಅದೆಲ್ಲದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಈಗ ನಾವು ವರ್ಕರ್ಸ್ ನ ಚೇಂಜ್ ಮಾಡ್ತೀವಿ, ನೋಡ್ಕೊಳ್ಳೋರ್ನ ಚೇಂಜ್ ಮಾಡಿದ್ರು ಕೂಡ ಅದು ವ್ಯತ್ಯಾಸ ಆಗುತ್ತೆ. ಅದು ಬಹಳ ಸೂಕ್ಷ್ಮ ಇರುತ್ತೆ. ಮತ್ತೆ ಅದು ಆರೋಗ್ಯಯುತವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಸಾಂಕ್ರಾಮಿಕ ಹರಡಿದ್ದಂಗೆ ನೋಡ್ಕೋಬೇಕಾಗುತ್ತೆ. ನಿಮ್ಮ ಪ್ರಾಣಿಗಳು ಸೂಕ್ಷ್ಮ, ಅದಕ್ಕಾಗಿ ನೀವು ಅದರ ಆರೋಗ್ಯದ ಬಗ್ಗೆ ಗಮನ ಹರಿಸಿರಿ ಅಂತ. ಹೌದು, ಆರೋಗ್ಯದ ಬಗ್ಗೆ ಸ್ವಚ್ಛತೆ ಮತ್ತು ನೈರ್ಮಲ್ಯತೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕಾಗುತ್ತೆ. ಅದರಲ್ಲೂ ನೀರ್ ನಿಲ್ಲದಂತೆ ಕೀಟಗಳ ನಿಯಂತ್ರಣ ಮಾಡಬೇಕಾಗುತ್ತೆ, ಸುತ್ತಮುತ್ತಲಿನ ವಾತಾವರಣ ಶುದ್ಧತೆ. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಬೃಹತ್ ಪ್ರಮಾಣದಲ್ಲಿ ಕೈಗಾರಿಕಾ ಮಟ್ಟದಲ್ಲಿ ಶುರು ಮಾಡರು, ಮನೆ ಆ ಜಾಗ ಮನೆ ಕಟ್ಟುವುದರ ಜೊತೆಗೆ ಪ್ರಾಪರ್ ವೆಂಟಿಲೇಷನ್ ಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ವೈಜ್ಞಾನಿಕವಾಗಿ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಅಂತ, ಯೋಜನಾ ವರದಿ ಅಂತ ಹೇಳಿ ಕೊಡ್ತೀವಿ. ಆದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕುರಿಗಳು ಸಾಕ್ತೀರಿ ಅಂದ್ರೆ ಅಗಾಧ ಪ್ರಮಾಣದ ಹಣಕಾಸು ಕೂಡ ನೀವು ಬಂಡವಾಳ ಹಾಕಬೇಕು. ಹಂಗಾಗಿ ನೀವು ಮುಂಬರುವ ದಿನಗಳಲ್ಲಿ ಕೈ ಸುಟ್ಕೋಬಾರ್ದು, ನೀವು ಹಾಕಿದ ಒಂದು ಬಂಡವಾಳ ವಾಪಸ್ ಬರ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಕುರಿಗಳು ಆರೋಗ್ಯಯುತವಾದ ವಾತಾವರಣದಲ್ಲಿ ಬದುಕಬೇಕು, ಅದಕ್ಕಾಗಿ ಈ ಒಂದು ಕ್ರಮ ತಗೋಬೇಕಾಗುತ್ತೆ. ಮತ್ತೆ ಹುಟ್ಟಿದ ಮರಿಗಳಿಂದಲೇ ಅವುಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಕ್ಕೆ ನಾವು ಪ್ರಯತ್ನ ಬೀಳ್ಬೇಕಾಗತ್ತೆ. ಗಿಣ್ಣು ಹಾಲು ಕುಡಿಸ್ಬೇಕಾಗತ್ತೆ. ಮರಿಗಳಿಗೆ ರೋಗ ನಿರೋಧಕ ಶಕ್ತಿಗೆ ಈ ಹಾಲು ಅತಿ ಮುಖ್ಯವಾಗಿರುತ್ತೆ. ಮತ್ತೆ ಅವಕ್ಕೆ ಹುಟ್ಟಿದ ಎರಡನೇ ವಾರದಿಂದಾನೇ ಜಂತುನಾಶಕ ಔಷಧಿಗಳನ್ನ ಕೊಡಬೇಕು. ಅವನ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ನಾವು ಇಮ್ಯುನೋ ಕೇರ್, ಇಮ್ಯುನೋ ಹಾಲು, ಮತ್ತೆ ಐರನ್, ವಿಟಮಿನ್ಸ್, ಮಿನರಲ್ ಮಿಕ್ಸ್ಚರ್ಸ್ ಇರುವಂತಹ ಔಷಧಿಗಳನ್ನ ನಾವು ಕೊಡ್ತಾ ಬರಬೇಕಾಗತ್ತೆ. ಇದರಿಂದ ಅವು ಮರಿಗಳು ದಷ್ಟಪುಷ್ಟವಾಗಿ ಬೆಳೆಯೋದ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಯಾವುದೇ ಕಾಯಿಲೆ ಬಂದರೂ ಕೂಡ ಅದನ್ನ ತಡ್ಕೊಳ್ಳೋ ಶಕ್ತಿ ಬೇಕು ಅವಕ್ಕೆ. ಈಗ ಮರಿಗಳಲ್ಲಿ ಅನಿಮಿಯಾ ಆಗುತ್ತೆ, ರಕ್ತದ ಕೊರತೆ ಆದ್ರೆ ಸಣ್ಣ ರೋಗಾಣು ಕೂಡ ಅದರಲ್ಲಿ ರೋಗವನ್ನ ಉಂಟು ಮಾಡ್ತದೆ. ಅದು ರಕ್ತ ಚೆನ್ನಾಗಿ ಇಟ್ಕೊಂಡಿದ್ರೆ, ಹಿಮೋಗ್ಲೋಬಿನ್ ಲೆವೆನ್, ಅನಿಮಿಯಾ ಇಲ್ಲಿ ರಕ್ತದ ಕೊರತೆ ಇಲ್ಲ ಅಂತ ಹೇಳಿದ್ರೆ ಅವಕ್ಕೆ ಕಾಯಿಲೆ ಬಂದ್ರೂ ಕೂಡ ಅವು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆ ರೀತಿ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವ ರೋಗಗಳನ್ನ ಸಾಂಕ್ರಾಮಿಕ ರೋಗಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಮತ್ತೆ ವೈರಾಣುವಿನಿಂದ ಬರುವ ರೋಗಗಳು ಅಂತ ವಿಂಗಡಿಸ್ತೀವಿ. ಸೊ ಎಂಟಿರೋಟಾಕ್ಸಿಮಿಯಾ ಇದು ಬ್ಯಾಕ್ಟೀರಿಯಾದಿಂದ ಬರುವಂತ ಸಾಂಕ್ರಾಮಿಕ ರೋಗ. ಸೊ ಇವು ಅವುಗಳ ಉತ್ಪಾದನೆಯನ್ನ ಕುಂಠಿತ ಮಾಡೋದ್ರಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಏನಕ್ಕೆ ಅಂದ್ರೆ, ಈಗ ಒಂದು ಕುರಿ ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಅಂದ್ರೆ, ಒಂದು ಕುರಿ ತಂದಿರಿ ಅಂದ್ರೆ ಅದು ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆ ಹಠಾತ್ ಸಾವನ್ನ ಸಾವು ಆಗೋ ಕಾರಣ ಸಾವು ಆಗೋದು ತುಂಬಾ ಇರುತ್ತೆ, ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಸೊ ಈ ರೋಗ ಕ್ಲಾಸ್ಟಿಡಿಯಂ ಪರ್ಫ್ರಿಂಜೆನ್ಸ್ ಎಂಬ ರೋಗಾಣಿಂದ ಬರುತ್ತೆ. ಈ ಮೆಲ್ಕು ಹಾಕೋ ಪ್ರಾಣಿಗಳ ಎಲ್ಲಾದ್ರಲ್ಲೂ ಕೂಡ ಇವನ್ನ ಕಾಣಬಹುದು, ಈ ರೋಗವನ್ನ. ಇದು ವಿಷ ವಸ್ತುವನ್ನ ಉತ್ಪಾದನೆ ಮಾಡುತ್ತೆ ಈ ರೋಗಾಣು. ಸೊ ಈ ರೋಗಾಣು ಇದರಿಂದಾಗಿ ತೀವ್ರ ಜ್ವರ ಬರುತ್ತೆ, ಬೇದಿ, ಒದ್ದಾಟ ಉಂಟಾಗುತ್ತೆ, ಕೊನೆಗೆ ನರ್ವಸ್ ಸಿಸ್ಟಮ್, ನರವ್ಯೂಹವನ್ನ ಅದು ನಾಶ ಮಾಡುತ್ತದೆ. ಸೊ ಇದರಿಂದ ಪಾರ್ಶ್ವವಾಯು ಉಂಟಾಗಿ ಸತ್ತೋಗ್ತಾವೆ. ಇವತ್ತು ಚೆನ್ನಾಗಿರುತ್ತೆ ತಿನ್ಕೊಂಡು, ಅದು ದಪ್ಪಕ್ಕೆ ಚೆನ್ನಾಗೇ ಇರುತ್ತೆ. ಈ ರೋಗಾಣು ಬಂದ್ರೆ ಮಾರನೆಗೆ ಅದು ಸಾವನ್ನಪ್ಪುತ್ತೆ. ಸಾಂಕ್ರಾಮಿಕ ರೋಗ ಅಂದ್ರಿ, ಇದು ಅದು ಒಂದ್ ಪ್ರಾಣಿ ಸತ್ರು ಆಜುಬಾಜು ಇರೋಕು ನಮ್ಗೆ ತ್ರಾಸ ಕೊಡ್ತದೆ, ತ್ರಾಸ ಕೊಡುತ್ತೆ, ಹತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇದನ್ನ ನಾವು ಏನಂತ ಕರಿಬಹುದು ಅಂತ ಹೇಳಿದ್ರೆ, ಈ ರೋಗ ಚೆನ್ನಾಗಿ ಮೇಯ್ಕೊಂಡಿರ್ತಾವಲ್ಲ ಅಂತ ಮರಿಗಳಲ್ಲೇ ಜಾಸ್ತಿ ಬರೋದು. ಅಂದ್ರೆ ದಷ್ಟಪುಷ್ಟವಾಗಿರುವಂತ ಒಂದು ಹಿಡಿತದೆ ಇರುತ್ತೆ. ಇದರಲ್ಲಿ ಊಟದಲ್ಲಿ ವ್ಯತ್ಯಾಸ ಆದ್ರೆ, ಸ್ವಲ್ಪ ಮೇವಿನಲ್ಲಿ ವ್ಯತ್ಯಾಸ ಆದ್ರೆ, ಕಾಳು, ದ್ವಿದಳ ಧಾನ್ಯ ಮತ್ತೆ ನೀವು ರಫೇಜ್ ಅಂತ ಏನ್ ಕೊಡ್ತೀರಿ ಅದರಲ್ಲಿ ವ್ಯತ್ಯಾಸ ಆದ್ರೆ, ನಮ್ಮ ಅವುಗಳ ರೋಗಾಣುಗಳು ಅದೇ ದೇಹದಲ್ಲಿ ಇರ್ತವೆ, ಅದೇ ಪ್ರಾಣಿ ದೇಹದಲ್ಲಿ ಇರುವಂತ ರೋಗಾಣುಗಳು ವಿಷ ವಸ್ತುನ ಉತ್ಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇದರಿಂದ ಬರುವಂತ ಕಾಯಿಲೆ. ಸೊ ಅದಕ್ಕೆ ಇದನ್ನ ನಾವು ಎಂಟ್ರೋಟಾಕ್ಸಿಮಿಯಾ ಕಾಯಿಲೆಗೆ ವ್ಯಾಕ್ಸಿನೇಷನ್, ಲಸಿಕೆಯನ್ನ ಹಾಕಿಸ್ಕೊಳಕ್ಕೆ ಮುಂಚಿತವಾಗಿ ಹೇಳ್ತೀವಿ. ಸೊ ಈಗ ಕಾಯಿಲೆ ಬಂದಿಲ್ಲ ಅಂತ ನಾವು ನೋಡಬಾರ್ದು, ಪ್ರತಿ ವರ್ಷಕ್ಕೆ ಒಂದು ಸಾರಿ ಅಥವಾ ವರ್ಷಕ್ಕೆ ಎರಡು ಸಾರಿ ನಾವು ಈ ಲಸಿಕೆಯನ್ನ ಹಾಕಿಸ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಮುಖ್ಯವಾದ ಲಕ್ಷಣಗಳು ನಾನು ಹೇಳದ್ನಲ್ಲ, ತೀವ್ರವಾದ ಬಾಯಿಯಲ್ಲಿ ನೊರೆ ಬರುತ್ತೆ, ತೀವ್ರವಾದ ಬೇದಿ ಉಂಟಾಗುತ್ತೆ, ಮತ್ತೆ ಟಾಕ್ಸಿಮ್ಸ್ ನರವ್ಯೂಹದ ಮೇಲೂ ಕೂಡ ತೊಂದರೆ ಉಂಟಾಗುತ್ತೆ. ಇದು ಎಷ್ಟು ದಿನ ಮೊದಲೇ ಕಂಡು ಬರಬಹುದು ಮೇಡಮ್ ಅವರೇ? ಇದು ನಾನು ಹೇಳದ್ನಲ್ಲ, ನಿಮ್ಗೆ ಆರೋಗ್ಯವಂತವಾಗಿರ್ತವೆ ಹಠಾತ್ ಸಾವನ್ನ ಒಪ್ತವೆ. ಓಹೋ, ಅಂದ್ರೆ ನಿಮ್ಗೆ ಅದು ಏನು ಗುಣಲಕ್ಷಣ ಕಂಡುಹಿಡಿಯಕ್ಕೆ ನಿಮ್ಗೆ ಸಮಯ ಸಿಗುತ್ತೆ. ಅದಕ್ಕೆ ಪಶುಸಂಗೋಪನಾ ಇಲಾಖೆಯಿಂದ ಪ್ರತಿ ಒಂದು ಕುರಿ ಮತ್ತು ಮೇಕೆಗಳಲ್ಲಿ ಈ ಕಾಯಿಲೆ ಎಂಟ್ರೋಸಾಕ್ಸಿಮಿಯಾ ಕಾಯಿಲೆಗೆ ಇಂಜೆಕ್ಷನ್ ನ ನೀವು ಕಾಯಿಲೆ ಬರ್ತಾ ಇದೆ ಬರಲ್ಲ ಅಂತ ನೋಡಬಾರದು, ಮುಂಚಿತವಾಗಿ ಕೊಟ್ಬಿಡ್ಬೇಕು. ಈಗ ಒಂದ್ 100 ಕುರಿಗಳಿದ್ರೆ ಒಂದಿಷ್ಟು ಕುರಿಗಳಿಗೆ ಅದು ಆಗ್ಲೇ ಇರ್ತದೆ ಅಂತ ಒಳಗಡೆ ನಮಗ್ ಗೊತ್ತಾಗಿರಲ್ಲ, ಅವನ್ನ ಬರದಂತೆ ತಡೆಗಟ್ಕೋಬೇಕು. ಈ ಲಸಿಕೆ ಜೊತೆಗೆ ನಾವು ನಿರ್ವಹಣಾ, ನಾನು ಮೇವಿನ ನಿರ್ವಹಣೆ ಹೇಳದ್ನಲ್ಲ, ಆ ನಿರ್ವಹಣೆ ನೈರ್ಮಲ್ಯತೆಗೆ ಹೆಚ್ಚಿನ ಪ್ರಾಶಸ್ತ್ಯನ ಕೊಡಬೇಕಾಗುತ್ತೆ. ಸೊ ಆಹಾರದಲ್ಲಿ ನಿಯಂತ್ರಣ ಮತ್ತು ಎಚ್ಚರಿಕೆ ಬಹಳ ಮುಖ್ಯ. ಇದರಲ್ಲಿ ಲಸಿಕೆ ಪ್ರಯೋಗದಿಂದ ಈ ರೋಗವನ್ನು ನಿಯಂತ್ರಿಸಬಹುದಾಗಿದೆ. 6 ತಿಂಗಳಿಗೊಂದ್ಸಲ ಈ ಲಸಿಕೆ ಹಾಕ್ಸ್ಕೋಬೇಕು. 6 ತಿಂಗಳಿಗೊಂದ್ಸಲ ಕಡ್ಡಾಯವಾಗಿ ಹಾಕ್ಸ್ಕೋಬೇಕು. ಯಾವಾಗ ಏನಾಗುತ್ತೆ ಇದೇನು ಮೇಡಮ್ ಅವರಿಗೆ ಇದಕ್ಕೆ ಸರ್ಕಾರದ ವತಿಯಿಂದ ಏನಾದ್ರೂ ಒಂದು ಯೋಜನೆ ಇದೆಯಾ? ಲಸಿಕಾ ಕಾರ್ಯಕ್ರಮ ಇದೆ. ಪ್ರತಿಯೊಂದು ಕುರಿಗಳಿಗೂ ಹಾಕ್ಬೇಕಾಗುತ್ತಲ್ಲ? ಹೌದು. ಸೊ ಇದು ಉಚಿತವಾಗಿ ಕುರಿಗಳಿಗಷ್ಟೇ ಬರದ, ಬೇರೆ ಮೇಕೆಗಳಿಗಷ್ಟೇ? ಹೌದು. ಈಗ ದನ ಎಮ್ಮೆ ಅವಕ್ಕೆ ಬರಲ್ಲ. ಇವು ಅವುಗಳಲ್ಲಿ ಬೇರೆ ರೀತಿ ಪ್ರಾಬ್ಲಮ್ಸ್ ತೊಂದರೆಗಳಿರುತ್ತೆ. ಸೊ ಇದು ಕುರಿಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಕಾಯಿಲೆ, ಮೇಕೆಗಳಿಗಿಂತ ಕುರಿಗಳಲ್ಲಿ ಜಾಸ್ತಿ ನಾವು ಇದನ್ನ ನೋಡಬಹುದು. ಸೊ ಇದನ್ನ ಆಹಾರದಲ್ಲಿ ನಾನು ಹೇಳದ್ನಲ್ಲ, ವ್ಯತ್ಯಾಸ ಉಂಟಾಗದಂತೆ ನೋಡ್ಕೋಬೇಕು. ಮ್ಯಾನೇಜ್ಮೆಂಟ್, ಈಗ ನಮ್ಮನೆಯಲ್ಲಿ ಒಂದು ಏನೋ ಫಂಕ್ಷನ್ ಯಾವುದೋ ಜಾಸ್ತಿ ಅನ್ನ ಉಳಿದಿರುತ್ತೆ, ದ್ವಿದಳ ಧಾನ್ಯ ಉಳಿದಿರುತ್ತೆ, ಬೇಯಿಸಿರೋದೆಲ್ಲ ಉಳಿದಿರುತ್ತೆ ಅಂತ ಅದನ್ನ ನಾವು ಯಥೇಚ್ಛವಾಗಿ ಕೊಡಬಾರ್ದು. ಕೊಟ್ಟಾಗ ಅವು ಆಸೆಯಿಂದ ತಿನ್ಬಿಡ್ತಾವೆ, ತಿಂದಾಗ ನೆಕ್ಸ್ಟ್ ಡೇನೆ ಈ ತರಹದ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ನಮ್ಮ ಮನೆಗಳಲ್ಲಿ ಹಿಂಗೆ ಆಗ್ತಾ ಇದೆ. ಅಂದ್ರೆ ಯಾವ್ದೋ ಒಂದಿನ ಹಬ್ಬನೋ ಇನ್ನೇದೋ ಒಂದು ವಿಶೇಷ ಕಾರ್ಯಕ್ರಮ ಇದ್ದಾಗ ಆಹಾರ ಉಳಿದ್ ಬಿಡುತ್ತೆ. ಹೌದು. ಇದು ಅವು ಚೆಲ್ಲದಿಲ್ಲ ಹೊರಗಡೆ. ಇದನ್ನ ಮನೆಗೆ ಹೇಗಿದ್ರು ದಿನನಿತ್ಯ ಕೊಡ್ತಾನೆ ಇರ್ತಾರಲ್ಲ, ಅಲ್ಪ ಸ್ವಲ್ಪ ಆಹಾರ ಕೊಡ್ತಾರೆ, ಆ ದಿನ ಜಾಸ್ತಿ ಕೊಡ್ತಾರೆ. ಅಂದ್ರೆ ನೀವು ಕೊಡಂತ ಆಹಾರ ಜಾಸ್ತಿ ಕೂಡ ಆಗ್ಬಾರ್ದು. ಜಾಸ್ತಿ ಆಹಾರ ಆರೋಗ್ಯಯುತವಾಗಿ ಅಜೀರ್ಣ ಆಗಿ ಆಹಾರದಿಂದ ಆರೋಗ್ಯಯುತವಾಗಿದ್ರು ಕೂಡ ಅದೇ ಪ್ರಮಾಣದಲ್ಲಿ ಕೊಡ್ಬೇಕು. ಆರೋಗ್ಯವಂತ ಆಹಾರನೇ ಕೊಡೋದವರು, ದ್ವಿದಳ ಧಾನ್ಯಗಳು ಈ ಸೀರಿಯಲ್ಸ್ ಅಂತ ಹೇಳ್ತೀವಲ್ಲ, ಅವನ್ನೆಲ್ಲ ಆರೋಗ್ಯವಂತದ ಕೊಟ್ರೆ ಈಗ ಒಂದಿಡಿ ಕೊಡ್ಬೇಕು ಅಂತಿರುತ್ತೆ. ಸೊ ಮರಿಗಳಿಗೆ ಒಂದಿಡಿ, ದೊಡ್ಡವಕ್ಕೆ 2 ಇಡಿ, ಈ ಪ್ರೆಗ್ನೆಂಟ್ ಇರೋಕೆ 1-2 ಇಡಿ, ಆ ತರ ಇರುತ್ತೆ. ಮತ್ತೆ ಹಾಲು ಉಣಸೋ ಮರಿಗಳಿಗೆ ಅಷ್ಟು ಆ ತರ ಇರುತ್ತೆ. ಸೊ ಆದ್ರೆ ಇಲ್ಲಿ ಆ 2 ಇಡಿಗಿಂತ ಜಾಸ್ತಿ ಕೊಡೋದು ಇದೆ, ಸುಲಭವಾಗಿ ಸಿಗ್ತಾ ಇದೆ ಅಂದಾಗ ಅವಾಗ ಏನಾಗುತ್ತೆ, ಅವುಗಳ ವ್ಯತ್ಯಾಸ ಆಗುತ್ತೆ, ಆ ಬಾಡಿ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಬಾಡಿ ಜೀರ್ಣಕ್ರಿಯೆ ಜಾಸ್ತಿ ಮಾಡ್ಕೊಳ್ಳುತ್ತೆ, ಅಜೀರ್ಣ ಆದಾಗ ಅಂತ ಟೈಮಲ್ಲಿ ಈ ಎಂಟ್ರೋಟಾಕ್ಸಿಮಿಯಾ ಬ್ಯಾಕ್ಟೀರಿಯಾ ನಾನು ಹೇಳದ್ನಲ್ಲ, ಕ್ಲಾಸ್ಟ್ರಿಡಿಯಂ ಪರ್ಫ್ಯೂಂಜನ್ಸ್ ಪ್ರಾಣಿಗಳ ದೇಹದಲ್ಲೇ ಇರುತ್ತೆ. ಈ ಅಜೀರ್ಣ ಕ್ರಿಯೆಯಿಂದಾಗಿ ಅವು ಬೇಗ ಎತ್ತೆಚ್ಕೋತವೆ, ಎಚ್ಕೊಂಡು ಉಲ್ಬಣ ಆಗ್ಬಿಡುತ್ತೆ. ಸೊ ಉಲ್ಬಣ ಆಗಿ ಅವು ಟಾಕ್ಸಿನ್ಸ್ ನ ರಿಲೀಸ್ ಮಾಡ್ತವೆ. ಜೀವಂತ ಮತ್ತು ಆರೋಗ್ಯಯುತವಾದ ಕರುಗಳಿಗೆ ಬೆನ್ನತ್ತವೆ, ಬೆನ್ನಡುತ್ತೆ. ಅದಕ್ಕೆ ನಾವು ಈಗ ವ್ಯಾಕ್ಸಿನ್ ಕೊಡೋದ್ರಿಂದ ಏನಾಗುತ್ತೆ, ಆ ತರ ಅವು ಉಲ್ಬಣ ಆದ್ರೂ ಕೂಡ ಅವುಗಳನ್ನ ನಿಯಂತ್ರಣ ಮಾಡ್ತದೆ, ಮತ್ತೆ ಅವು ಇದಾಗಲ್ಲ ಟಾಕ್ಸಿನ್ಸ್ ಪ್ರತಿರೋಧ, ರೋಗ ಪ್ರತಿರೋಧ ಇದ್ರೆ ಅದೇನಾಗುತ್ತೆ ಅಂದ್ರೆ ಟಾಕ್ಸಿನ್ಸ್ ಆ ರೋಗ ಬಾಡಿ ಮೇಲೆ ಅಂದ್ರೆ ದೇಹದ ಮೇಲೆ ಹೆಚ್ಚು ಪರಿಣಾಮ ವಿಷಕಾರಲ್ಲ. ಸೊ ಆಮೇಲೆ ಆ ಟೈಮಲ್ಲೂ ಲಸಿಕೆ ಹಾಕ್ಸಿದ್ರು ಕೂಡ ಈ ತರ ತೊಂದರೆ ಆದ್ರೆ ನಾವು ಟ್ರೀಟ್ಮೆಂಟ್ಸ್ ಅನ್ನ ಕೊಡಿಸಬೇಕಾಗುತ್ತೆ, ಅವಾಗ ಕುರಿ ಮತ್ತು ಮೇಕೆಗಳು ಬದುಕೊಂತ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ರೋಗ ಅಂದ್ರೆ ಚಪ್ಪೆ ರೋಗ. ಚಪ್ಪೆ ರೋಗದ ಬಗ್ಗೆ ಎಲ್ಲ ಕಡೆ ಇದೆ, ಇದು ಬ್ಲಾಕ್ ವಾಟರ್ ಅಂತ ಹೇಳಿ ಚಪ್ಪೆ ರೋಗ ಅಂತ. ಸ್ವಲ್ಪ ಏನು ಹವಾಮಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಪ್ಪ, ಒದ್ದೆ ಹುಲ್ ತಿನ್ಬಿಡ್ತಪ್ಪ, ಹಿಂಗಾದ್ರೆ ಪ್ರಾಣಿಗಳು ಕೆಮ್ಮಕ್ಕೆ ಶುರು ಮಾಡ್ತವೆ. ಕೆಮ್ಮದು ಅದು ಗಳಲೆ ರೋಗ ಅಂತ ಹೇಳ್ತೀವಿ ಸರ್. ಇನ್ನೊಂದು ಈ ಚಪ್ಪೆ ರೋಗದಲ್ಲಿ ಏನಾಗುತ್ತೆ ಅಂದ್ರೆ ಈ ರೋಗಕ್ಕೆ ತುತ್ತಾದ ಪ್ರಾಣಿಗಳ ಮಾಂಸ ಖಂಡಗಳ ಉರಿಯೂತ, ಈ ತೊಡೆ ಮಾಂಸ ಎಲ್ಲ ಬರುತ್ತಲ್ಲ ಅದರಲ್ಲಿ ಹೆಚ್ಚಾಗಿ ಕಾಣ್ತೀವಿ, ವಿಷಯುಕ್ತ ರಕ್ತನಂಜು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಳು ಸಾವನ್ನಪ್ಪುತ್ತವೆ. ಇದನ್ನ ನಾವು ಹಸುಗಳಲ್ಲಿ ಎಮ್ಮೆಗಳಲ್ಲೂ ಕೂಡ ಕಾಣಬಹುದು. ಸೊ ಇದು ಕ್ಲಾಸ್ಟ್ರಿಡಿಯಂ ಚೋವಯನ ರೋಗಾಣುವಿಂದ ಬರುವಂತದ್ದು. ಇವು ಸ್ಪೋರ್ಸ್ ಇಂದ ಬರುವಂತವು, ಸ್ಪೋರ್ಸ್ ಅಂದ್ರೆ ಬೀಜ ಕಣಗಳು ಅಂತ ಹೇಳ್ತೀವಿ ನಾವು, ಮಣ್ಣಿನಲ್ಲಿ ಇರುತ್ತಿದ್ದು. ಸೊ ಇವಕ್ಕೆ ಕಲುಷಿತ ಆಹಾರ ಸೇವನೆ, ಆ ಮಣ್ಣಿನಲ್ಲಿ ಇರುವಂತಹ ಬೀಜ ಕಣಗಳಿಂದ ಕಲುಷಿತಗೊಂಡಾಗ ಆಹಾರ, ಈ ರೀತಿ ರೋಗ ಉಂಟಾಗುತ್ತೆ. ಸೊ ಮತ್ತೆ ಎಲ್ಲದಕ್ಕೂ ಕೂಡ ಯಾವುದೇ ಕಾಯಿಲೆ ಬರೋದಕ್ಕೂ ಮುಖ್ಯ ಕಾರಣ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರುವಂತದ್ದು. ನಾನು ಆಗ್ಲೇ ನಿಮ್ಗೆ ತಿಳಿಸ್ಕೊಟ್ಟೆ ಅದೊಂದು. ಮತ್ತೆ ರಕ್ತ ಚೆನ್ನಾಗಿಲ್ದೇ ಇರೋಂಥದ್ದು, ಹಿಮೋಗ್ಲೋಬಿನ್ ಲೆವೆಲ್ ಸರಿಗಿಲ್ಲ ಅಂದ್ರೆ ಅವಕ್ಕೆ ಡಿಸೀಸ್ ರೆಸಿಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದಿರಲ್ಲ, ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಬಂದ್ರು ಹತ್ಕೊಂಡ್ಬಿಡುತ್ತೆ. ಸೊ ಅದೇ ನಿಮ್ಗೆ ರೋಗ ನಿರೋಧಕ ಶಕ್ತಿ ಇತ್ತು ಚೆನ್ನಾಗಿದೆ ಅಂತ ಹೇಳಿದ್ರೆ, ದೊಡ್ಡ ರೋಗ ಇದ್ರು ಸ್ವಲ್ಪ ಒಂದೆರಡು ದಿನ ಜ್ವರ ಹೊಡಿಯುತ್ತೆ ಆಮೇಲೆ ಸರಿ ಹೋಗುತ್ತೆ, ಆ ರೀತಿ ತೊಂದರೆ ಆಗುತ್ತೆ. ಸೊ ಅದರಿಂದ ನಾವು ಸಾಕುವಾಗಲೇ ಅವಕ್ಕೆ ಹೆಚ್ಚಿನ ಪೌಷ್ಟಿಕ ಆಹಾರ ಕೊಟ್ಟು ಸಾಕ್ಬೇಕಾಗುತ್ತೆ. ಮತ್ತೆ ಇದು ರೋಗ ಲಕ್ಷಣ ನಾನು ಹೇಳದ್ನಲ್ಲ, ಅತಿಯಾದ ಜ್ವರ ಬರುತ್ತೆ, ಕುಂಟಕ್ಕೆ ಸ್ಟಾರ್ಟ್ ಮಾಡ್ತವೆ, ಕುಂಟುತ್ತೆ. ಯಾಕೆ ಅಂದ್ರೆ ಅವರು ಸ್ನಾಯು ಮತ್ತೆ ಅಲ್ಲಿ ಮಾಂಸಖಂಡಗಳಲ್ಲಿ ನೋವಿರುತ್ತೆ, ನೋವಿರುತ್ತೆ. ಇದು ತೊಡೆ ಭಾಗದಲ್ಲಿರುವಂತಹ ಮಾಂಸಖಂಡದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅಲ್ಲೆಲ್ಲ ಈ ಬ್ಯಾಕ್ಟೀರಿಯಾ ತುಂಬಿಕೊಂಡ್ಬಿಟ್ಟು ಗಾಳಿ ಮತ್ತು ನೀರು ತುಂಬಿಕೊಳ್ಳುತ್ತೆ, ರಕ್ತ ಮತ್ತೆ ನರುಗಳೆಲ್ಲ ಇರ್ತಾವಲ್ಲ. ಹೌದು, ಇರುತ್ತೆ. ಮೆದುವಾಗಿರುತ್ತೆ ಆ ಜಾಗ. ಮತ್ತೆ ಅಲ್ಲಿ ಗಾಳಿ ಮತ್ತು ಈ ಕಲುಷಿತ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಸೇರ್ಕೊಳ್ಳುತ್ತೆ, ಹಾಗೆ ನರದ ಮೇಲೆ ಪ್ರೆಷರ್ ಹಾಕುತ್ತೆ ಒಳಗಡೆ ಮಸಲ್ಸ್, ಅದರಿಂದ ಅದಕ್ಕೆ ಪೇನ್ ಉಂಟಾಗೋದ್ರಿಂದ ಅದು ಕ್ರಮೇಣ ಕುಂಟಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಮಲ್ಕೊಂಡೇ ಬಿಡ್ತಾವು. ನಿಯಂತ್ರಣ ಮಾಡಬಹುದು ಔಷಧಿ ಇದೆಯಲ್ಲ ಇದಕ್ಕೆ. ನಾವು ಇದು ಹೆಚ್ಚಾಗಿ ತೊಡೆ ಮತ್ತು ಭುಜ ಮತ್ತು ದೇಹದ ಇತರ ಸ್ನಾಯುಗಳಲ್ಲಿ ನಾವು ಕಾಣ್ತೇವೆ. ಸೊ ಇಲ್ಲಿ ನಾವು ನಿಯಂತ್ರಣ ವರ್ಷಕ್ಕೊಮ್ಮೆ ಈ ಮರಿಗಳಿಗೆ ರೋಗ ನಿರೋಧಕ ಲಸಿಕೆಯನ್ನ ಇದ್ ಮಾಡಬೇಕಾಗುತ್ತೆ. ಮರಿ ಹಾಕುವ 3 ವಾರಗಳ ಮೊದಲ ಗರ್ಭಾವಸ್ಥೆ ಕುರಿಗಳಿಗೆ ಚುಚ್ಚುಮದ್ದು ಹಾಕುವುದರಿಂದ ಮರಿಗಳಿಗೆ ಅವುಗಳ ನಿರೋಧಕ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ ಮರಿಗಳಲ್ಲೇನೆ. ಸೊ ಈ ರೀತಿ ಆಗುತ್ತೆ. ಮತ್ತೆ ಇದನ್ನ 2-3 ವಾರಗಳ ಮೊದಲೇ ಚುಚ್ಚುಮದ್ದುಗಳನ್ನ ಕೊಡಬೇಕಾಗುತ್ತೆ. ನಾವು ಈಗ ಏನ್ ಹೇಳ್ತೀವಿ, ಕ್ಲಾಸ್ಟಿಡಿಯಂ ಚೋವೈ, ಕ್ಲಾಸ್ಟಿಡಿಯಂ ಟೆಟನಿ ಎಲ್ಲದೂ ಕೂಡ ಈ ಉಣ್ಣೆ ತೆಗಿತಾರೆ ಗೊತ್ತಾ, ಕೂದಲು ತೆಗಿತಾರೆ. ಆಮೇಲೆ ಕ್ಯಾಸ್ಟ್ರೇಷನ್ ಅಂತ ಹೇಳಿ ಮಾಡ್ತಾರೆ, ಅದನ್ನ ಅದೆರಡು ಮಾಡ ಮುಂಚಿತವಾಗಿ. ಹೌದು, ಕುರಿಗಳಿಗೂ ತೆಗಿತಾರೆ. ಸೊ ಅಂತ ಟೈಮಲ್ಲಿ ಅವಕ್ಕೆ ಇಂಜೆಕ್ಷನ್ ನಾವು ಕೊಟ್ಟಿಸ್ಬಿಟ್ಟು ಮಾಡಿದ್ರೆ ಈ ರೀತಿ ತೊಂದರೆಗಳನ್ನ ನಾವು ತಪ್ಪಿಸಬಹುದಾಗಿದೆ. ಮತ್ತೆ ಗಾಯಗಳನ್ನ ನಾವು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಕೇಳಿರ್ಬೇಕು ನೀವು, ಅದನ್ನ ನೀರೊಳಗಡೆ ದ್ರಾವಣದೊಳಗಡೆ ಹಾಕೊಂಡು ಚೆನ್ನಾಗಿ ಮಾಡಿಕೊಂಡು ಅದನ್ನ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇಂದ ತೊಳಿಬೇಕಾಗುತ್ತೆ. ಮತ್ತೆ ಅದ್ರ ಮೇಲೆ ಆಂಟಿಸೆಪ್ಟಿಕ್ ಲೋಷನ್ ಹಾಕ್ಬೇಕಾಗುತ್ತೆ, ಮತ್ತೆ ಆಂಟಿಬಯೋಟಿಕ್ಸ್ ಕೊಡ್ಬೇಕಾಗುತ್ತೆ. ಸೊ ಇದೆಲ್ಲದ್ರ ಜೊತೆಗೆ ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ, ಈ ಎಂಡೆಮಿಕ್ ಏರಿಯಾ ಅಂತ ಕರಿತೀವಿ, ರೋಗ ಕೇಂದ್ರೀಕೃತ ಪ್ರದೇಶ, ಅಂತ ಪ್ರದೇಶಗಳಲ್ಲಿ ಇಂಥ ರೋಗ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ಮುನ್ನೆಚ್ಚರಿಕೆಯಾಗಿ ಲಸಿಕೆಯನ್ನ ಹಾಕ್ಸ್ಕೋಬೇಕು. ಮತ್ತೊಂದು ಬರ್ತದಲ್ರಿ ಡಾಕ್ಟ್ರೆ, ಈಗ ನರಡಿ ರೋಗ ಅಥವಾ ಅಂತರಕ್ಷ ಅಂತ ಕರಿತೀವಲ್ಲ, ಅದ್ರ ಬಗ್ಗೆನು ಹೇಳಿ, ಇದನ್ನ ಹೆಂಗೆ, ಈ ರೋಗದ ಲಕ್ಷಣ ಏನು, ಮತ್ತೆ ಇದು ಹೆಂಗೆ ನಿಯಂತ್ರಣ ಮಾಡಬೇಕು, ಇದಕ್ಕೂ ಕೂಡ ವ್ಯಾಕ್ಸಿನ್ ಇದೆಯಾ ಹೆಂಗೆ? ಹೌದು, ನರಡಿ ರೋಗ ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ಸಾಂಕ್ರಾಮಿಕ ರೋಗ. ಸೊ ಇದರಲ್ಲಿ ಕೆಲವು ಕುರಿ ಮತ್ತು ಮೇಕೆಗಳು ನೀವು ನೋಡಿರ್ಬೇಕು, ಬಾಯಲ್ಲಿ ಮೂಗಲ್ಲಿ ಉದದ್ವಾರದಲ್ಲಿ ರಕ್ತ ಬಂದ್ಬಿಟ್ಟು ಸತ್ತೋಗ್ಬಿಟ್ಟಿರ್ತವೆ. ಸೊ ಇದು ಕೂಡ ಬೆಸಿಲಸ್ ಆಂಥ್ರಾಸಿಸ್ ಅಂತ ರೋಗಾಣುವಿಂದ ಬರುವಂತದ್ದು. ಸೊ ಈ ರೋಗದಲ್ಲಿ ಸ್ಪೋರ್ಸ್ ಮೂಲಕ ಬರುತ್ತಿದ್ದು, ಮಣ್ಣಿನಲ್ಲಿ ಬೀಜ ಕಣಗಳು ಇರ್ತವೆ. ಸೊ ಇವೇನ್ ಮಾಡ್ತವೆ, ಕುರಿಗಳು ಹೆಂಗ್ ಮೇಯ್ತವೆ ಹೇಳಿ, ಮಣ್ಣನ್ನ ಹಿಂಗ್ ಅನ್ಕೊಂಡ್ ಮೇಯ್ತವೆ, ಎಬ್ಬರ್ಸ್ಕೊಂಡು ಅದನ್ನ ಮೇಯ್ತವೆ. ಅವಾಗ ಏನಾಗುತ್ತೆ, ಈ ಬೀಜ ಕಣಗಳು ಬಾಯಿಗಳಲ್ಲಿ ಒಳಗಡೆ ಸೇರುತ್ತೆ. ಇದು ಹೆಚ್ಚಾಗಿ ಕುರಿಗಳಲ್ಲಿ ಕಂಡು ಬರುತ್ತೆ ನಮ್ಗೆ. ಈ ಮೇಕೆಗಳ ಆ ರೀತಿ ಇಲ್ಲ, ಅವು ಬುಡದಲ್ಲಿ ಇರೋದನ್ನ ಕಿತ್ಕೊಂಡು ತಿಂತವೆ. ಬಟ್ ಇದು ಮಣ್ಣಲ್ಲಿ ಇದನ್ನ ಗ್ರೇಸ್ ಕಿತ್ಕೊಂಡು ಹಂಗಾಗಿ ಬೀಜ ಕಣಗಳು ಬೇಗ ಸೇರ್ತವೆ. ಸೊ ಇದನ್ನು ಕೂಡ ಅಕ್ಯೂಟ್ ಡಿಸೀಸ್ ಅಂತ ಹೇಳ್ತೀವಿ, ಬೇಗನೆ ಬಹಳ ಬೇಗ ವೃದ್ಧಿಯಾಗಿ ಸಾವನ್ನ ಉಂಟು ಮಾಡುತ್ತೆ. ಸೊ ಇದು ಹಲವಾರು ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅಂತ ಪ್ರದೇಶಗಳಲ್ಲಿ ನಾವು ವ್ಯಾಕ್ಸಿನೇಷನ್ ಲಸಿಕೆಯನ್ನ ವರ್ಷಕ್ಕೊಂದ್ಸತಿ ಕೊಡಿಸಬೇಕಾಗುತ್ತೆ. ಅತಿ ಹೆಚ್ಚು ಪ್ರದೇಶ ಕೇಂದ್ರೀಕೃತ ಪ್ರದೇಶ ಆದ್ರೆ ವರ್ಷಕ್ಕೆ 2 ಬಾರಿ ಇದನ್ನ ಕೊಡಿಸಬೇಕಾಗುತ್ತೆ. ಸೊ ಈ ಕಾಯಿಲೆ ಬಂದಾಗ ಅತ್ಯಂತ ಮುನ್ನೆಚ್ಚರಿಕೆ ವಹಿಸಬೇಕಾಗಿರೋದು, ಸತ್ತ ಪ್ರಾಣಿನ ನಾವು ಕಟ್ ಮಾಡಬಾರದು. ಸೊ ಅದೇನಾಗುತ್ತೆ, ಪೋಸ್ಟ್ ಮಾರ್ಟಮ್ ಆಗ್ಲಿ. ಡಾಕ್ಟರ್, ಈಗ ನಾವು ಮೊದಲೇ 2 ವಿಷಯ ಮಾತಾಡಿದ್ವಲ್ಲ, ಆಂಟಿರೋ ಟ್ಯಾಕ್ಸಿಮಿಯಾ ಮತ್ತೆ ಚಪ್ಪೆ ರೋಗ ಬಂದ, ಅಲ್ಲೂ ಕೂಡ ಆ ಪ್ರಾಣಿಗಳು ಈಗ ಕಟ್ ಆಫ್ ಮಾಡಬೇಕಾದ್ರೆ ಮಾಡಬೇಕು. ಅದು ಏನಾಗುತ್ತೆ ಅಂದ್ರೆ, ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ ನಾವು, ಮತ್ತೆ ಅದನ್ನ ಆಳವಾದ ಉಂಡಿಲಿನಲ್ಲಿ ಎಲ್ಲಾ ಪ್ರಾಣಿಗಳು ಕೂಡ ಸತ್ತ ನಂತರ ನಾವು ಆಳವಾದ ಬಂದ ಪ್ರಾಣಿಗಳನ್ನು ಉಪಯೋಗ ಪ್ರಶ್ನೆ ಇಲ್ಲ ಮಾಡಬಾರದು. ಆಳವಾದ ಉಂಡೆ ತೆಗೆದು ಅದನ್ನ ಊತಾಕಿ ಅದ್ರ ಮೇಲೆ ಸುಣ್ಣದ ತಿಳಿ ನೀರ್ ಹಾಕ್ಬೇಕು. ಮತ್ತೆ ಅದಾದ್ಮೇಲೆ ಮತ್ತೆ ಅದನ್ನ ಮುಚ್ಚಿ ಆ ಜಾಗದಲ್ಲೂ ಕೂಡ ನಾವು ಸುಣ್ಣ ಪುಡಿ ಸುಣ್ಣನ ಮುಚ್ಚಬೇಕಾಗತ್ತೆ. ಸೊ ಇದರಿಂದ ರೋಗಾಣು ಇದ್ರೂ ಕೂಡ ಬೇರೆ ಕಡೆ ಸ್ಪ್ರೆಡ್ ಆಗೋದು, ಮಣ್ಣಲ್ಲಿ ಇದಾಗೋದು ತಪ್ಪುತ್ತೆ. ಅದರಲ್ಲೂ ಈ ನರಡಿ ರೋಗ ಅಂತ ನಾನು ಹೇಳದ್ನಲ್ಲ, ಇದೇನಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ಏರೋಬಿಕ್ ಅಂತೇಳಿ. ಏರೋಬಿಕ್ ಅಂದ್ರೆ ನೀವು ಕಟ್ ಮಾಡಿ ಓಪನ್ ಆದ ತಕ್ಷಣ ಅವೆಲ್ಲ ಗ್ರೋ ಆಗ್ಬಿಟ್ಟು ಸ್ಪೋರ್ಸ್ ಅಂತ ಬೀಜ ಕಣಗಳಾಗ್ಬಿಡ್ತವೆ. ಅದು ನಿಮ್ ಕಣ್ಗೂ ಕಾಣಿಸಲ್ಲ, ಅದು ಹರಡಕ್ ಶುರುವಾಗುತ್ತೆ. ಅವೆಲ್ಲ ಮಣ್ಣಿನಲ್ಲಿ ಸೇರ್ಕೊಂಡ್ಬಿಡ್ತವೆ. ಮತ್ತೆ ಈ ಮೂಗಿನಿಂದ ರಕ್ತ ಬರುತ್ತಲ್ಲ, ಅದರಲ್ಲೂ ಕೂಡ ಎಷ್ಟೊಂದು ಈ ಸೂಕ್ಷ್ಮಣುಜೀವಿಗಳಿರ್ತವೆ. ಸೊ ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಇಂಥ ಕಾಯಿಲೆ ಅಂತ ಗೊತ್ತಾದ ತಕ್ಷಣನೇ ನಾವು ಹೆಚ್ಚಿಗೆ ಪ್ರಿಕಾಷನ್ಸ್ ತಗೊಂಡು ನಾವು ಕೂಡ ಮುಟ್ಟದೆ ಗ್ಲೌಸ್ ಅಥವಾ ಆತರ ನಮ್ಮ ಪ್ರೊಟೆಕ್ಟಿವ್ ವಸ್ತ್ರಗಳನ್ನ ಧರಿಸಿ ಅದನ್ನ ಮಣ್ಣಿನಲ್ಲಿ ಮುಚ್ಚಾಕ್ಬೇಕು. ನಾನು ಹೇಳದ್ನಲ್ಲ ಆ ರೀತಿ ಮಾಡ್ಬೇಕು. ಅದಕ್ಕಿಂತ ಉತ್ತಮವಾದ ಮೆಥಡ್ ಅಂದ್ರೆ ಇನ್ಸಿನರೇಷನ್, ಸುಟ್ಟಾಕುವಂಥದ್ದು, ಬರ್ನ್ ಮಾಡೋದು. ಅವಾಗ ಯಾವುದೇ ರೀತಿ ನಮ್ಗೆ ಅಪಾಯ ಇರಲ್ಲ. ಇದಕ್ಕೆ ಔಷಧಿ ಇದೆಯಾ ಡಾಕ್ಟರ್? ಇದಕ್ಕೆ ಔಷಧಿ ಅಂದ್ರೆ ಇವೆಲ್ಲದು ಈ ಕಾಯಿಲೆಗಳು ಹಲವಾರು ಬಾರಿ ಏನಾಗುತ್ತೆ ಅಂದ್ರೆ ಅಕ್ಯೂಟ್ ಫಾರ್ಮ್ ಅಂತೀವಿ. ಇವತ್ ಕಾಣಿಸುತ್ತೆ ನೀವೇನು ಅಂತ ಕಂಡಿಡಿದು ಇಂಜೆಕ್ಷನ್ ಕೊಡೋಷ್ಟು ಸತ್ತೋಗ್ಬಿಡ್ತವೆ. ಆದ್ರೂ ಇದಕ್ಕೆ ಔಷಧಿಗಳಿದೆ, ಆಂಟಿಬಯೋಟಿಕ್ಸ್ ಈ ನಡುವೆ ಹಾಕೊಳ್ಬೇಕಾಗುತ್ತೆ. ಮೊದ್ಲೇ ಅಂದ್ರೆ ಕೆಲವುದ್ರಲ್ಲಿ ನಾನು ಹೇಳದ್ನಲ್ಲ ಪೌಷ್ಟಿಕ ಆಹಾರವನ್ನ ಕೊಟ್ಟು ಚೆನ್ನಾಗಿ ಸಾಕಿರುವಂತವು ಅವನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅವನ್ನ 2 ಡೇಸ್. ಸೊ ಅವಾಗ ನಾವು ರೋಗ ಬಂದಿದೆ ಅಂತ ಗೊತ್ತಾದ ತಕ್ಷಣ ಸಪ್ಪಗಿರ್ತಾವವು, ಆ ಟೈಮಲ್ಲಿ ನೋಡಿಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಈಗ ಸಾಕಾಣಿಕೆದಾರರಿಗೂ ತುಂಬಾ ಹೆಚ್ಚಿನ ಮಾಹಿತಿ ಗೊತ್ತಿರುತ್ತೆ ವೈಜ್ಞಾನಿಕವಾಗಿ. ಅವರು ದಿನ ಯಾವುದೇ ರೀತಿ ಅಷ್ಟೇ ಅನಿಮಲ್ಸ್ ನ ನಾವು ದಿನ ಅಬ್ಸರ್ವ್ ಮಾಡ್ಬೇಕು, ನೋಡ್ಬೇಕು ಹೋಗಿ ಮಂದೆಯಲ್ಲಿ ಎಲ್ಲಾದನ್ನು ಒಂದೇ ತರ ಇದೆಯಾ, ಅಲರ್ಟ್ ಆಗಿದ್ಯಾ, ನಮ್ಗೆ ರೆಸ್ಪಾಂಡ್ ಮಾಡ್ತಾವ, ನಡೀತಾ ಇದ್ಯಾ, ಆಮೇಲೆ ಮೇವು ಸಿಕ್ಕದ ಕಡೆ ಓಡೋಗ್ ಮೇಯ್ತಾ ಇದ್ಯಾ, ಅದನ್ನ ಅಬ್ಸರ್ವ್ ಮಾಡ್ಬೇಕು. ನಾವು ಈಗ ಈ ಕುರಿ ಸಾಕಾಣಿಕೆ ಇರ್ಬೋದು, ಯಾವುದೇ ಪ್ರಾಣಿ ಆದ್ರೂ ಅಷ್ಟೇ ಇರ್ಬಹುದು, ನೀವು ಒಂದ್ 4 ಎದುರಿಗಿದ್ದ ಪ್ರಾಣಿಗಳನ್ನ ಮಾತಾಡಿಸ್ಕೊಳ್ಳೋದಲ್ಲ, ಎಲ್ಲ ಪ್ರಾಣಿಗಳನ್ನು ನೋಡ್ಬೇಕು, ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾವ್ದೇ ಒಂದು ಹಿಂದಿದ್ದ ಒಂದು ಪ್ರಾಣಿಗಳಿಗೆ ಅದು ಒಂದು ರೋಗ ಬಂದ್ರೆ ಸಾಕು ಎಲ್ಲದಕ್ಕೂ ಪ್ರಾಣಿಗಳಿಗೂ ಹತ್ತುಕೊಳ್ಳುತ್ತೆ. ಹಾಗಾಗಿ ಏನು ಇಂಟೆನ್ಸಿವ್ ಕೇರ್, ಪ್ರತಿಯೊಂದನ್ನು ನೀವು ಕಾಳಜಿ. ಬೆಳಗ್ಗೆ ಸಂಜೆ ನಾವು ಒಂದ್ಸಲ ಒಂದ್ ರೌಂಡ್ ಮುಡಕ್ ಮುಂಚೆನೆ ಬಿಟ್ಟಾದ್ಮೇಲೆ ಒಳಗಡೆ ಕೂಡಾಕ್ಬೇಕಾದ್ರೆ ನೀವು ಅದನ್ನ ನೋಡ್ಬೇಕು ಜಸ್ಟ್, ನಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಅವು ಡಲ್ಲಿರ್ತವೆ, ಬೇರೆ ಕುರಿಗಳ ಜೊತೆ ಮೇಕೆಗಳ ಜೊತೆ ಮಿಕ್ಸ್ ಆಗಲ್ಲ. ಆಮೇಲೆ ಕೆಲವಕ್ಕೆ ಜಾಸ್ತಿ ಜ್ವರ ರಿಕಮೆಂಟ್ ನಡೆಯೋದು, ಸುಸ್ತಾಗಿ ನಡೀತಿರ್ತವೆ, ಸುರಿತ ಅಂತ ಅದನ್ನ ನೀವು ಗಮನಿಸಿ ಅವಾಗಲೇ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಬದುಕೊಂತವ. ಇನ್ನೊಂದು ಡಾಕ್ಟರ್, ಈಗ ಕಂದುರೋಗ ಅಥವಾ ಬ್ರುಸೆಲೋಸಿಸ್ ಅಂತಾರಲ್ಲ, ಇದ್ರ ಬಗ್ಗೆನೂ ಹೇಳಿ. ಈ ರೋಗ ಕಂದುರೋಗ ಬ್ರುಸೆಲೋಸಿಸ್ ಅನ್ನೋದು ಬಹಳ ಅತಿ ಹೆಚ್ಚಿನ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದು ಮುಖ್ಯವಾದ ಬ್ಯಾಕ್ಟೀರಿಯಾದಿಂದ. ಸೊ ಇದು ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ ಇದನ್ನ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೂ ಕೂಡ ಕಾಯಿಲೆ ಹರಡೋ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಸೊ ಇದು ಕಂದುರೋಗ ಅಂತ ಯಾಕಂತೀವಿ ಅಂದ್ರೆ, ಸೊ ಗರ್ಭಾವಸ್ಥೆ ಕೊನೆಯ ಭಾಗದಲ್ಲಿ ಮರಿಗಳನ್ನ ಕಂದು ಹಾಕ್ತವೆ, ಇವು ಗರ್ಭ ನಿಲ್ಲುತ್ತೆ. ಗರ್ಭಾವಸ್ಥೆ ಈಗ 4 ತಿಂಗಳಂದ್ರೆ 3 ತಿಂಗಳಲ್ಲೇ ಕಂದು ಹಾಕ್ಬಿಡೋದು, ಅದೇ ಮತ್ತೆ ಅದು ಹೋಯ್ತು, ಅದು ಒಂದ್ಸಲ ಹಾಳಾಯ್ತು, ಆಮೇಲೆ ಸತ್ತೆ ಬೀಳದೆ ಇರೋದಿರುತ್ತೆ. ಸೊ ಬರದೇ ಇಲ್ಲ. ಅದರಿಂದ ಒಂದ್ಸತಿ ಕುರಿ ಮತ್ತು ಮೇಕೆಗಳಲ್ಲಿ ಈ ಕಾಯಿಲೆ ಬಂತು ಅಂದ್ರೆ ಅದು ಸುಮಾರು ನಾವ್ ಹೇಳ್ತೀವಿ ಮರಿಗಳ ಆಕ ತನಕನು ಕೂಡ ಬರ್ತಾ ಇರುತ್ತೆ ಕಾಯಿಲೆ, 2 ವರ್ಷ 3 ವರ್ಷ 4. ಇದರಿಂದ ಇನ್ನೊಂದು ಪ್ರಾಣಿಗೆ ಬರ್ತಾನೆ ಇರುತ್ತೆ, ಬರುತ್ತೆ ಎಲ್ಲದಕ್ಕೂ ಬರುತ್ತೆ, ಹಿಂಡಲ್ಲಿ ಎಲ್ಲದಕ್ಕೂ ಹಿಂಡಲ್ಲಿ ಎಲ್ಲದಕ್ಕೂ ಕೂಡ ಹರಡುತ್ತೆ. ಒಂದಕ್ಕೆ ಬಂದಿರ ಸಾಕು, ಅದ್ರಲ್ಲಿ ಎಲ್ಲಾ ಹೆಣ್ಣು ಕರುಗಳು ಮತ್ತೆ ಈಗ ಟಗರಗ ಇದ್ರಂತೂ ಎಲ್ಲಾ ಫಿಮೇಲ್ ಕುರಿಗಳಿಗೂ ಕೂಡ ಕಾಯಿಲೆ ಬರ್ಸ್ಬಿಡುತ್ತದ. ಒಂದು ಟಗರಿಗೂ ಬರ್ತದೆ, ಟಗರಿಗೂ ಬರುತ್ತೆ, ಟಗರಲ್ಲಿ ಒಂದು ಟಗರಲ್ಲಿ ಇದ್ರೆ ಗಂಡು ಕರುಗೆ. ಸೊ ಅದು ಎಲ್ಲಾ ಇದ್ರಲ್ಲೂ ಕೂಡ ಕಾಯಿಲೆ ಬರ್ಸುತ್ತದ. ಆಮೇಲೆ ಮಿಕ್ಸ್ ಆಗಿರುತ್ತೆ. ಇದ್ರಲ್ಲಿ ಇನ್ನೊಂದೇನಂದ್ರೆ ಮುಖ್ಯವಾಗಿ ಗರ್ಭಕೋಶದ ಕಾಯಿಲೆ ಇದು, ಗರ್ಭಕೋಶಕ್ಕೆ ತಗಲುವಂತದ್ದು. ಆಮೇಲೆ ಇದು ನಾವು ಮರಿಗಳನ್ನ ಮುಟ್ಟೋದು, ಅಭಾಷಣ ಆಗಿರೋ ಮರಿನ ಮುಟ್ಟೋದು, ಮತ್ತೆ ಅದರಿಂದ ಸ್ರಾವಗಳನ್ನ ಮುಟ್ಟೋದು, ಇದರಿಂದ ನಮಗೂ ಕೂಡ ಕಾಯಿಲೆ ಹರಡುತ್ತೆ. ನಾವು ಕೂಡ ಈಗ ನಾವು ತುಂಬಾ ಕಾಳಜಿ ವಹಿಸ್ಬೇಕು. ಆಮೇಲೆ ಇದು ಇಂಟ್ರಾಸೆಲ್ಯುಲರ್ ಆರ್ಗಾನಿಸಮ್ ಅಂತ ಹೇಳ್ತೀವಿ. ಈ ಆರ್ಗಾನಿಸಮ್ಸ್ ಬಹುಬೇಗ ಆಂಟಿಬಯೋಟಿಕ್ಸ್ ನೀವು ಏನು ಕೊಡ್ತಿರಲ್ಲ ಕಾಮನ್, ಅದರಿಂದ ನಾವು ವಾಸಿ ಮಾಡಕ್ಕಾಗಲ್ಲ. ಅಲ್ಲ ಡಾಕ್ಟರ್, ಈಗ ತಾವು ಕುರಿ ಮತ್ತು ಮೇಕೆಗಳಲ್ಲಿ ಇಂಥ ರೋಗ ಬರ್ತದೆ ಅಂದ್ರಲ್ಲ, ಈಗ ನಾವು ಮತ್ತೀಗ ಉಳಿದ ಪ್ರಾಣಿಗಳು ಹೇಗೆ, ಈಗ ನಾವು ನಾಯಿ ಅಥವಾ ಬೆಕ್ಕು ಮನೆಯಲ್ಲಿ ಬೆಕ್ಕು ನಾಯಿಗಳಲ್ಲಿ ಅಂದ್ರೆ ಸಾಧ್ಯತೆ ಉಂಟು ಈ ಕಂದು ರೋಗಕ್ಕಿಂತ ನಾಯಿಗಳಲ್ಲಿ ರೇಬಿಸ್ ಬಗ್ಗೆ ನಾವು ಹೆಚ್ಚಿನ ವಹಿಸಬೇಕು. ಬಟ್ ಇದು ಬರ್ತದೆ ನಾಯಿಗಳಲ್ಲೂ ಕಂಡು ಬರುತ್ತೆ, ತುಂಬಾ ಕಡಿಮೆ ಪ್ರಮಾಣ ಇದು. ನಾವು ಎಚ್ಚರಿಕೆ ಬ್ರುಸೆಲೋಸಿಸ್ ಕುರಿ ಮತ್ತೆ ಹಸುಗಳಲ್ಲಿ ಇದನ್ನ ಜಾಸ್ತಿ ನೋಡ್ತೀವಿ, ಕಂದಾಗ್ತದೆ ಅಂತ ಹೇಳ್ತೀವಿ. ಸೊ ಅದನ್ನ ನಮ್ಗೆ ಬರದಂತೆ ಇದು ಪ್ರಾಣಿಜನ್ಯ ರೋಗ, ಪ್ರಾಣಿಜನ್ಯ ಮಾನವ ರೋಗ ಅಂತ ಹೇಳ್ತೀವಿ. ಸೊ ಮನುಷ್ಯರಿಗೂ ಕೂಡ ಹರಡ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಬಹಳ ಎಚ್ಚರಿಕೆ ವಹಿಸ್ಬೇಕು. ಮತ್ತೆ ಇನ್ನೊಂದು, ಹಸು ಮತ್ತೆ ಎಮ್ಮೆಗಳಲ್ಲಿ ಉನ್ನ ನಾವು ವ್ಯಾಕ್ಸಿನೇಷನ್ ಲಸಿಕೆ ಸೌಲಭ್ಯ ಇದೆ, ಹಸುಗಳಲ್ಲಿ ಕೊಡ್ತಾರೆ ಇದನ್ನ. ಆದ್ರೆ ಇಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆ ಸೌಲಭ್ಯ ಇಲ್ಲ. ಸೊ ಇಲ್ದೇ ಇರೋದ್ರಿಂದ ನಾವೇನ್ ಮಾಡ್ಬೇಕು, ರೋಗ ಕಂಡ ತಕ್ಷಣ ಅದನ್ನ ಬೇರ್ಪಡಿಸಿ ಅದನ್ನ ನಾವು ಇದ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಕಾಳಜಿ, ಕಾಳಜಿಗಿಂತ ಅದನ್ನ ನಾವು ಅದರಿಂದ ಮಂದೆಯಿಂದ ತೆಗೆದಾಕ್ಬೇಕು ಕಂಪ್ಲೀಟ್. ಅದನ್ನ ಡಿಸ್ಪೋಸ್ ಮಾಡ್ಬೇಕು, ಡಿಸ್ಪೋಸ್ ಮಾಡ್ಬೇಕು, ಸಾಯಿಸ್ಬಿಡ್ಬೇಕು ಅಂತಾನೆ ಕಲ್ಲಿಂಗ್ ಅಂತ ಹೇಳ್ತೀನಿ ನಾನು ಅದನ್ನ. ಸೊ ಈ ರೀತಿ ಮಾಡೋದ್ರಿಂದ ರೋಗ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಒಂದರಿಂದ ಅಥವಾ ನೀವು ಬೇರೆ ಕಡೆ ತಗೊಂಡೋಗಿ ಅದನ್ನ ಐಸೋಲೇಟ್ ಮಾಡಿಟ್ರೆ, ಐಸೋಲೇಟ್ ಮಾಡಿಟ್ರು ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಡ್ಬೋದು, ಬಟ್ ಮೆಡಿಸಿನ್ಸ್ 6 ವಾರಗಳ ತನಕ ಅದಕ್ಕೆ ಕೊಡ್ಬೇಕಾಗುತ್ತೆ. ಅದು ರಕ್ತ ಪರೀಕ್ಷೆ ಮಾಡ್ಬೇಕು ಮಧ್ಯ. ಆಮೇಲೆ ಇನ್ನೊಂದು, ನೀವು ಬೇರೆ ಕಡೆಯಿಂದ ಕುರಿ ಮತ್ತು ಮೇಕೆಗಳನ್ನ ಮಂದೆಗೆ ತರ್ತಿರಲ್ಲ, ರಕ್ತನ ಪರೀಕ್ಷೆ ಮಾಡೇ ತರಬೇಕು. ಅಲ್ಲ ಅದು ಮಾಡ್ತಾರ, ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಈಗ ಎಲ್ಲೋ ಊರಿಂದ ಕೋಳಿ ಸಾಕಾಣಿಕೆ ಮಾಡೋರು ಎಲ್ಲ ಸಿಟಿಯಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ತಂದ್ಬಿಡ್ತಾರೆ. ಒಂದ್ ತರ್ತಾರೆ, ಮನೇಲಿ ಒಂದ್ 10-20 ಇರ್ತಾವೆ, ಎಲ್ಲ ಹೋಗುತ್ತವೆ, ಮನೆಗಿದೆಲ್ಲ ಹೋಗ್ಬಿಡ್ತಾವು. ಹಂಗಾಗಿ ನಮ್ ರೈತರು ಬುದ್ಧಿವಂತರು ಇದ್ದಾರೆ, ಅಂತದನ್ನ ಮಾಡೋದಿಲ್ಲ. ಡಾಕ್ಟ್ರೆ, ಈಗ ಮೈಕೋಪ್ಲಾಸ್ಮಾ ಅಂತ ಒಂದು ರೋಗದ ಬಗ್ಗೆ ಕೂಡ ಎಲ್ಲ, ಇದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಚಳಿಗಾಲದ ಸೀಸನ್ಗಳಲ್ಲಿ ಮಳೆಗಾಲದ ಸೀಸನ್ ಹೆಚ್ಚಾಗಿ ಕಂಡು ಬರ್ತದೆ. ಈ ಮೈಕೋಪ್ಲಾಸ್ಮಾ ಅನ್ನೋದನ್ನ ಕಮೆನ್ಸೆಲ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಶ್ವಾಸಕೋಶದಲ್ಲಿ, ಪ್ರಾಣಿಗಳ ಶ್ವಾಸಕೋಶದಲ್ಲಿ ಮೂಗಲ್ಲಿ ಎಲ್ಲ ಇರುತ್ತಿದ್ದು. ಸೊ ಇದೇನಾಗುತ್ತೆ, ಅವುಗಳ ಈ ಚಳಿ ಅಥವಾ ಮಳೆ ಜಾಸ್ತಿ ಆದಾಗ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆದ್ರೂ, ವ್ಯತ್ಯಾಸ ಆದ್ರೂ ಕೂಡ ಇವು ಅವುಗಳ ಪ್ರಾಶಸ್ತ್ಯ ಹೆಚ್ಚು ಮಾಡ್ಕೊಂತವೆ. ಸೊ ಇದರಿಂದ ಕಾಯಿಲೆ ಬರುತ್ತೆ. ಇದರಿಂದ ಏನಂದ್ರೆ ಮಾದಕ ಕೆಮ್ಮು ಅಂತಾನು ಹೇಳ್ತೀವಿ ಇದನ್ನ. ಸೊ ಇದರಲ್ಲಿ ಅಬ್ಡಾಮಿನಲ್ ರೆಸ್ಪಿರೇಷನ್ ಅಂದ್ರೆ ಹೊಟ್ಟೆಲಿ ರೆಸ್ಪಿರೇಷನ್ ಮಾಡ್ತವೆ, ಅತಿಯಾಗಿ ಜ್ವರ ಬರುತ್ತೆ, ಆಲಸ್ಯ ಬರುತ್ತೆ, ಮೇವು ತಿನ್ನಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ತಾವ ಅವಕ್ಕೆ, ಬಿಕಾಸ್ ಉಸಿರಾಟ ಲಂಗ್ಸ್ ಎಲ್ಲ ಫುಲ್ ಆಕ್ಯುಪೈ ಆಗ್ಬಿಡುತ್ತದೋ. ಇದ ಜೊತೆಗೆ ಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ ಜೊತೆಗೆ ಬೇರೆ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡು ಶ್ವಾಸಕೋಶನ ಹಾಳು ಮಾಡ್ತವೆ. ಸೊ ಉಸಿರಾಟ ಇಲ್ಲ ಅಂದ್ರೆ ಅವಕ್ಕೆ ಯಾವುದೇ ರೀತಿ ಬದುಕಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದು ನ್ಯೂಮೋನಿಯಾ ಕನ್ವರ್ಟ್ ಆಗ್ಬಿಡುತ್ತೆ, ದೊಡ್ಡದ್ ಬರುತ್ತೆ. ಹಲವು ಕುರಿ ಮತ್ತು ಮೇಕೆಗಳಲ್ಲಿ ಕೆಸ್ಲು ಬಾವನು ಕೂಡ ಇದು ಉಂಟು ಮಾಡ್ತದೆ, ಮೈಕೋಪ್ಲಾಸ್ಮಾ ಅನ್ನೋದು. ಸೊ ಇದಕ್ಕೂ ಕೂಡ ಇನ್ನೊಂದೇನಂದ್ರೆ ನಾವು ಇಮ್ಯುನಿಟಿ ಲೆವೆಲ್ ನ ಚೆನ್ನಾಗಿ ಮಾಡ್ಕೋಬೇಕು, ಮತ್ತೆ ರೋಗಗ್ರಸ್ತ ರಾಸನ ಹಿಂಡೆನಿಂದ ಬೇರ್ಪಡಿಸಿ, ಯಾಕೆಂದ್ರೆ ಇದು ಗಾಳಿಯಲ್ಲೂ ಕೂಡ ಹರಡುತ್ತೆ, ಹಿಂಡೆನಿಂದ ಬೇರ್ಪಡಿಸಿ ಅದಕ್ಕೆ ಮುಖ್ಯವಾಗಿ ಇದಕ್ಕೆ ಟೈಲೋಸಿನ್ ಅನ್ನೋ ಆಂಟಿಬಯೋಟಿಕ್ ನ ಯೂಸ್ ಮಾಡ್ಬೇಕಾಗತ್ತೆ. 1 mg/kg ಬಾಡಿ ವೇಟ್ಗೆ ಕೊಡ್ತೀವಿ. ಆಮೇಲೆ ಇದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಲ್ಟಿವೈಟಮಿನ್ ಕೊಡ್ಬೇಕು, ಆಮೇಲೆ ಜ್ವರ ಕಮ್ಮಿಯಾಗ ಕೊಡ್ಬೇಕಾಗತ್ತೆ, ಮತ್ತೆ ನೆಗಡಿ ಕಮ್ಮಿಯಾಗ ಕೊಡ್ಬೇಕು, ಪ್ಲಸ್ ಒಳ್ಳೆ ಪೌಷ್ಟಿಕವಾದ ಊಟನ ತಿನ್ನಂಗೆ ನೋಡ್ಕೋಬೇಕು. ಸೊ ಅವಾಗ ಇಮ್ಯುನಿಟಿ ಡೆವಲಪ್ ಆದ ತಕ್ಷಣ ಅದೇ ಕಮ್ಮಿ ಆಗ್ಬಿಡುತ್ತೆ. ಸೊ ಇದಕ್ಕೂ ಕೂಡ ಲಸಿಕೆ ಇಲ್ಲ. ಈಗ ಪ್ರಾಯೋಗಿಕ ಹಂತದಲ್ಲಿ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆನಲ್ಲಿ ಮಾಡ್ತಾ ಇದೀವಿ. ಸೊ ನಾವು ಹೆಚ್ಚು ಹೆಚ್ಚು ಕೊಡಕ್ ಆಗದೆ ಇದ್ರು ಎಂಡಮಿಕ್ ಕೇಂದ್ರೀಕೃತ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಕ್ಕೆ ಕ್ರಮ ವಹಿಸ್ತಾ ಇದೆ. ಅಲ್ಲಿ ಕುರಿ ಮತ್ತು ಮೇಕೆಗಳ ಬಗ್ಗೆ ಕಾಳಜಿ ತಗೋತಿದ್ದೀವಿ. ಸರ್ಕಾರ ಕೂಡ ಈ ಒಂದು ಬೇರೆ ಬೇರೆ ರೋಗನ ನಿಯಂತ್ರಣ ಮಾಡಲೇಬೇಕು, ಮತ್ತೆ ಮಾಡ್ತಾನೂ ಇದೆ. ಆಗಾಗ ವರ್ಷಕ್ಕೆ 1-2 ಬಾರಿ ಆಂದೋಲನ ನಡೆಸ್ತಾನೆ ಇದೆ. ಮತ್ತೆ ಸರ್ಕಾರದ ಮಟ್ಟದಲ್ಲಿ ಪಶುಸಂಗೋಪನೆ ಇಲಾಖೆಗಳ ಮೂಲಕ ಫ್ರೀಯಾಗಿ ಈ ವ್ಯಾಕ್ಸಿನ್ ಎಲ್ಲ ಕೊಡ್ತಾರೆ. ಅದೇ ಆಂದೋಲನ ಏನಿದೆ, ಲಸಿಕಾ ಆಂದೋಲನ ಇರೋದ್ರಿಂದ. ಇದು ಡಾಕ್ಟರ್ ಈಗ ಬೇರೆ ಬೇರೆ ರೋಗಗಳ ನಿಯಂತ್ರಣಕ್ಕೆ ಬೇರೆ ಬೇರೆ ಸಮಯದಲ್ಲಿ ಮಾಡ್ತಾರ, ಅಥವಾ ಎಲ್ಲಾ ರೋಗಗಳಿಗೂ ಸೇರಿಸಿ? ಇಲ್ಲ ಇಲ್ಲ, ಆದಷ್ಟು ಒಂದು ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಸಮಯದಲ್ಲೇ ಮಾಡ್ತಾರೆ. ಸೊ ಈ ಮುಂಗಾರು ಮುಂಚಿತವಾಗಿ ಗಳೆಲ್ಲ ರೋಗ, ಎಂಟರೋಟಾಕ್ಸಿಮಿಯಾ, ಮೈಕೋಪ್ಲಾಸ್ಮಾ ಹೇಳದ್ನಲ್ಲ, ಅದೆಲ್ಲ ಕೊಡ್ಬೇಕಾಗತ್ತೆ ನಾವು ಮುಂಗಾರು ಮಳೆ ಮುಂಚಿತವಾಗಿ. ಸೊ ಅದೇನಾಗುತ್ತೆ, ಆ ಸ್ಟಾರ್ಟ್ ಆದ್ಮೇಲೆ ಅವಕ್ಕೆ ಸ್ಟ್ರೆಸ್ ಸ್ಟಾರ್ಟ್ ಆಗ್ತದೆ, ಮಳೆಯಿಂದ ಶೀತದಿಂದ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ಸ್ಟ್ರೆಸ್ ಆದಾಗ ರೋಗಕ್ಕೆ ತುತ್ತಾಗ್ತವೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಆಯ್ತು ಡಾಕ್ಟ್ರೆ, ಪ್ರಸ್ತುತ ಕುರಿ ಮತ್ತು ಮೇಕೆಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ಸಾಂಕ್ರಾಮಿಕ ರೋಗಗಳಾದ ಎಂಟರೋಟಾಕ್ಸಿಮಿಯಾ, ಚಪ್ಪೆ ರೋಗ, ನರಡಿ ರೋಗ, ಕಂದು ರೋಗ ಮತ್ತು ಮೈಕೋಪ್ಲಾಸ್ಮಾ, ಈ ಎಲ್ಲ ರೋಗಗಳ ಕುರಿತು ನಮ್ಮ ರೈತರು ಈ ಒಂದು ಕುರಿ ಮತ್ತು ಮೇಕೆಗಳನ್ನು ಯಾವ ಥರ ರಕ್ಷಣೆ ಮಾಡಿಕೊಳ್ಬೇಕು, ಮತ್ತು ಯಾವ ಥರ ನಿಯಂತ್ರಣ ಮಾಡ್ಕೋಬೇಕು, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುಮತಿ ಮೇಡಮ್ ಅವ್ರ ಜೊತೆಗೆ ಈ ರೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. ನಾನು ಈಗಾಗಲೇ ತಿಳಿಸಿದಂತೆ ರೋಗ ನಿಯಂತ್ರಣದ ಜೊತೆಗೆ ರೋಗ ತಡೆಗಟ್ಟಕ್ಕೆ ಮುನ್ನೆಚ್ಚರಿಕೆ ಹೆಚ್ಚಿಗೆ ವಹಿಸಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ನೈರ್ಮಲ್ಯತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ, ಅವುಗಳನ್ನು ದಿನನಿತ್ಯನೂ ಕೂಡ ನಾವು ಅಬ್ಸರ್ವ್ ಮಾಡಬೇಕು, ಅನಿಮಲ್ಸ್ನ ಅಬ್ಸರ್ವ್ ಮಾಡಬೇಕು. ಅವು ರೋಗಗ್ರಸ್ತ ಇದ್ದಾಗ ತಕ್ಷಣ ಬೇರ್ಪಡಿಸಿ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಮತ್ತು ಎಲ್ಲ ಲಸಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ವರ್ಷಕ್ಕೆ ಎರಡು ಬಾರಿ ನಾವು ಲಸಿಕೆಗಳನ್ನ ಹಾಕಿಸ್ಬೇಕಾಗುತ್ತೆ. ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ನಂದು ನಂಬರು 9994506474 9945064174. ಆಯ್ತು ಡಾಕ್ಟ್ರೆ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಪಶು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮತಿ ಬಿ ಆರ್ ಮೇಡಮ್ ಅವರು ಈ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡಿದ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ರೋಗಗಳನ್ನು ಕುರಿತು ಡಾಕ್ಟರ್ ಸುಮತಿ ಬಿ ಆರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತಿಪ್ಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಹಾಗೂ ಸಂಗಡಿಗರಿಂದ ಭಜನೆ ಪದ. ಹರಿಯನಲ್ಲ ಬೇಕೋ